ಸಮಯದ ಚಕ್ರ ಏನಿರ್ತದ ಅದು ತಿರುಗುತ್ತಿರ್ತದ. ಒಮ್ಮೆ ಒಳ್ಳೆ ಕಾಲ, ಒಮ್ಮೆ ದುರ್ಗಮವಾದಂತಹ ಕಾಲ, ಒಮ್ಮೆ ಸುಗಮವಾದಂತಹ ಕಾಲ, ಒಮ್ಮೆ ಸುಖ ಇನ್ನೊಮ್ಮೆ ದುಃಖ, ಈ ರೀತಿಯಾಗಿ ಒಂದು ಕಲಸು ಮೇಲೋಗ್ರವಾಗಿ ಅದು ಚಲಿಸ್ತಾ ಇರ್ತದ. ಆದರೆ ನಾವು ಯಾವುದೇ ಕಾರಣಕ್ಕೂ ಧೃತಿಗೇಳದೆ ಆತ್ಮವಿಶ್ವಾಸದ ಜೊತೆಗೆ ಸಹನೆಯ ಜೊತೆಗೆ ನಾವು ಆ ಸನ್ನಿವೇಶವನ್ನು ಎದುರಿಸೋದಕ್ಕೆ ಪ್ರಯತ್ನ ಮಾಡಿದ್ರೆ ಯಾವತ್ತೂ ಒಳ್ಳೆ ಕಾಲ ನಮಗೆ ಇದ್ದೇ ಇರ್ತದೆ. ಆತ್ಮೀಯರೇ, ನಾನು ಸೋಮಶೇಖರ್ ಎಸ್ರುಳಿ ಮತ್ತೊಂದು ಮೇಘ ಸಂದೇಶದ ಸಂಚಿಕೆಯ ಜೊತೆಗೆ ತಮ್ಮ ಮುಂದೆ ಇವತ್ತು ಹಾಜರಾಗಿದ್ದೇನೆ. ನಮ್ಮ ಎಲ್ಲ ರೈತ ಮಿತ್ರರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಕಳೆದ ವಾರ ತಾವೆಲ್ಲರೂ ವಿಜೃಂಭಣೆಯಿಂದ ದೀಪಾವಳಿ ಹಬ್ಬವನ್ನ ಆಚರಿಸಿದ್ದೀರಿ ಅಂಥೇಳಿ ನಾವು ಅನ್ಕೋತೀವಿ. ಹಬ್ಬ ಹರಿದಿನಗಳು ಬರುವುದರಿಂದ ಏನು ಮನೆಯೊಳಗ ಉಲ್ಲಾಸಮಯವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಈ ಸಲ ಹಬ್ಬದ ಸಮೀಪೆ ಅನೇಕ ತೊಂದರೆಗಳು, ವಿಶೇಷವಾಗಿ ವಾತಾವರಣದಿಂದ ಸಾಕಷ್ಟು ತೊಂದರೆಗಳನ್ನ ನಮ್ಮ ರೈತ ಬಂಧುಗಳು ತಾವೆಲ್ಲ ಅನುಭವಿಸಿದ್ದೀರಿ. ಆದರೂ ಕೂಡ ಹಬ್ಬ ಬಂದಾಗ ಅದನ್ನೆಲ್ಲ ಮರೆತು ಕೆಟ್ಟ ಗಳಿಗೆಗಳು ಹೋದು, ಇನ್ನ ಒಳ್ಳೆ ಗಳಿಗೆಗಳು ಬಂದಾವ ಅನ್ಕೊಂಡು ತಾವು ಹಬ್ಬವನ್ನ ಆಚರಣೆ ಮಾಡಿದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಕಳೆದ ವಾರ ನಾವು ಯಾವ ರೀತಿ ವಾತಾವರಣದ ಬಗ್ಗೆ ನಿರೀಕ್ಷೆ ಇಟ್ಟುಕೊಂಡಿದ್ವಿ, ಬಹುತೇಕ ಅದೇ ರೀತಿಯಾದಂತಹ ವಾತಾವರಣ, ಪ್ರಸನ್ನದಾಯಕವಾದಂತಹ ವಾತಾವರಣ, ಬಿಸಿಲಿನ ವಾತಾವರಣವನ್ನ ಬಹುತೇಕ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ ನೋಡಿದ್ವಿ. ನಮ್ಮ ಕಲ್ಯಾಣ ಕರ್ನಾಟಕ ಆಯಿತು, ಉತ್ತರ ಕರ್ನಾಟಕ ಆಯಿತು, ಮತ್ತೆ ದಕ್ಷಿಣ ಕರ್ನಾಟಕ ಕೂಡ ಸಿತ್ರಾಂಗ ಅನ್ನುವಂತಹ ಚಂಡಮಾರುತ ಏನು ನಡು ಬಂದು ಹೋಯಿತು, ಅದರ ಕರಿ ನೆರಳು ದಕ್ಷಿಣ ಕರ್ನಾಟಕದ ಮೇಲೆ ಕೂಡ ಇರ್ತದ ಅನ್ನುವಂತಹ ಮಾತಿತ್ತು. ಆದ್ರೆ ಅದು ಹಂಗಾಗಲಿಲ್ಲ, ಆ ಸಿತ್ರಾಂಗ್ ಚಂಡಮಾರುತ ಬಾಂಗ್ಲಾದೇಶ ಕಡೆ ಹೋಯಿತು. ಅಲ್ಲಿ ಸಾಕಷ್ಟು ಕಷ್ಟ ನಷ್ಟವನ್ನ ಉಂಟು ಮಾಡುತ್ತದೆ, ಅನೇಕ ಸಾವು ನೋವುಗಳಾದವು. ಇದು ಬಹಳ ದುಃಖ ಕೊಡುವಂತಹ ಒಂದು ಸಂಗತಿ ಅಂತ ಹೇಳಬಹುದು. ಆದ್ರೆ ನಮ್ಮ ರೈತರು ಇಲ್ಲಿ ತನಕ ಏನು ಮಳೆಯನ್ನ ಹಾಸಿಕೊಂಡು ಹೊದ್ಕೊಂಡು ಮಲ್ಕೊಂಡಿದ್ರಿ, ತಾವೆಲ್ಲ ಆ ಚಂಡಮಾರುತ ಪುಣ್ಯ ಕಟ್ಕೋತು ಆ ಕಡೆ ಹೋಯ್ತು, ನಮಗ ತೊಂದರೆ ಮಾಡಲಿಲ್ಲ. ಅದೇ ರೀತಿಯಾದಂತಹ ಏನು ಸೂಚನೆಗಳಿದ್ದು ಅವು ಕೂಡ ನಿಜವಾಗ್ಯಾವ, ಅದು ಸಂತೋಷದ ವಿಷಯ ಅನ್ನೋದು ನಮಗ ಖುಷಿ ಕೊಡುವಂತಹದ್ದು. ಆತ್ಮೀಯರೇ, ಬಹುಶಃ ತಾವೆಲ್ಲ ಸಾಕಷ್ಟು ಚಟುವಟಿಕೆಗಳಲ್ಲಿ ತೊಡಗಿದ್ದೀರಿ, ರೈತಾಪಿ ಚಟುವಟಿಕೆಗಳನ್ನ ಏನು ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ಬಹುಶಃ ಅದಕ್ಕೆಲ್ಲ ತಮಗೆ ಚಾಲನೆ ಸಿಕ್ಕಿ ಒಂದು ಒಳ್ಳೆಯ ಸಮಯವನ್ನ ತಾವು ಕಳೆದಿದ್ದೀರಿ ಅಂತೇಳಿ ನಾವು ಭಾವಿಸ್ತೀವಿ. ಬಿತ್ತನೆ ಇರಬಹುದು, ಸ್ಪ್ರೇಯಿಂಗ್ ಇರಬಹುದು, ಗೊಬ್ಬರ ಕೊಡುವಂತಹದ್ದಿರಬಹುದು, ಏನು ಬಿಸಿಲು ಬೇಕು ನಮಗೆ ಅಂತ ಒಂದು ಸಂದರ್ಭದೊಳಗೆ ಆ ಚಟುವಟಿಕೆಗಳೆಲ್ಲ ಸಾಂಗವಾಗಿ ನೆರವೇರಿದವು ಅಂತೇಳಿ ಅನ್ಕೋತೀವಿ. ಮತ್ತೆ ಮುಂದಿನ ದಿನಗಳಲ್ಲಿ ಸಹಿತ ತಮಗೆ ಒಳ್ಳೆ ಬಿಸಿಲಿನ ವಾತಾವರಣ ಬೇಕು ಅನ್ನುವಂತಹ ಮಾತು ಕೂಡ ಅದ ಇಲ್ಲಿ, ಅದನ್ನ ಅನೇಕರು ತಾವು ನಮಗ ಹೇಳಿದ್ದೀರಿ. ಇವತ್ತು ನಾವು ನಿಮಗ ಯಾವ ರೀತಿ ವಾತಾವರಣ ಇರಬಹುದು ಅನ್ನುವಂತಹ ವಿಚಾರವನ್ನ ವಾರದ ಮುನ್ನೋಟದೊಳಗಂತೂ ಹೇಳ್ತೀವಿ. ಮುಂದಿನ ಕೆಲಸಗಳನ್ನ ನೀವು ಯೋಜನೆ ಮಾಡಿಕೊಳ್ಳೋದಕ್ಕೆ ಅದು ನಿಮಗ ಅನುಕೂಲ ಆಗ್ತದೆ. ಆತ್ಮೀಯರೇ, ಕೃಷಿ ಮಾಡ್ತಾ ಇರುವಂತಹ ಸಂದರ್ಭದೊಳಗೆ ನಮ್ಮ ರೈತರು ಬಹಳಷ್ಟು ಸೂಕ್ಷ್ಮವಾಗಿರಬೇಕು, ವಿಶೇಷವಾಗಿ ಖರ್ಚಿನ ಕಡೆಗೆ ಮತ್ತು ತಂತ್ರಜ್ಞಾನದ ಬಳಕೆಯ ಕಡೆಗೆ. ಖರ್ಚು ಕಡಿಮೆ ಮಾಡಿದ್ರಿ ಅಂತಂದ್ರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಲಾಭದ ಪ್ರಮಾಣ ಏನದ ಅದು ಹೆಚ್ಚಾಗ್ತದೆ. ಅದೇ ರೀತಿಯಾಗಿ ನಮಗೆ ಸಿಗುವಂತಹ ಏನು ತಂತ್ರಜ್ಞಾನಗಳಿರ್ತಾವ ಬಹಳ ಸರಳ ಇರ್ತಾವ, ಅಂತಹ ತಂತ್ರಜ್ಞಾನಗಳನ್ನ ನಾವು ಕಾಲಕಾಲಕ್ಕೆ ಕರೆಕ್ಟ್ ಟೈಮಿಗೆ ಅದನ್ನ ಬಳಸುವಂತಹ ಒಂದು ಕೆಲಸವನ್ನ ನಾವು ಮಾಡಿದ್ರೆ ಅದರಿಂದ ನಮಗೆ ಸಾಕಷ್ಟು ಲಾಭ ಆಗುವಂತಹದ್ದು, ಮತ್ತೆ ಅದರ ಜೊತೆಗೆ ಪರಿಸರಕ್ಕೂ ಕೂಡ ಅನುಕೂಲ ಆಗೇ ಆಗ್ತದೆ. ನಮ್ಮ ಹಿರಿಯ ರೈತರು ಸೇಡಂ ತಾಲೂಕು ಕೋಡ್ಲಾ ಗ್ರಾಮದ ಸೋಮನಾಥ್ ರೆಡ್ಡಿ ಅವರು ಪ್ರಯೋಗಶೀಲ ರೈತರು, ಸಾಕಷ್ಟು ಅನುಭವ ಅವರಿಗಿದೆ. ಅವರು ತಮ್ಮ ಜೀವಮಾನವನ್ನ ಕೃಷಿ ಒಳಗ ಕಳೆದಿದ್ದಾರೆ, ವಿಶೇಷವಾಗಿ ಸಾವಯವ ಕೃಷಿ ಇರಬಹುದು ಅಥವಾ ಹೊಸ ಹೊಸ ಪ್ರಯೋಗಗಳನ್ನ ತಮ್ಮ ಬೆಳೆಗೆ ಅಳವಡಿಸಿಕೊಳ್ಳುವುದಿರಬಹುದು ಅಥವಾ ತಮ್ಮ ಕೃಷಿ ಪದ್ಧತಿಗಳಿಗೆ ಅಳವಡಿಸಿಕೊಳ್ಳುವುದಿರಬಹುದು, ಅವರ ಅನುಭವ ಅಪಾರವಾದಂಥದ್ದು. ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಸಂದರ್ಭಗಳಲ್ಲಿ ತಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ, ಅನುಭವಗಳನ್ನ ಹಂಚಿಕೊಂಡಿದ್ದಾರೆ. ಇಂಥದ್ದೇ ಒಂದು ಅನುಭವ ಇವತ್ತಿನ ಕಾರ್ಯಕ್ರಮದೊಳಗೆ ಅವರು ಹಂಚಿಕೊಳ್ಳುವರಿದ್ದಾರೆ. ಅವರು ಹೇಳುವುದನ್ನ ನಾವು ಗಮನವಿಟ್ಟು ಕೇಳೋಣ. ಅದೇ ರೀತಿಯಾಗಿ ನಮಗೆ ಎಲ್ಲೆಲ್ಲಿ ಸಾಧ್ಯ ಅದ ಅಲ್ಲೆಲ್ಲ ಈ ಪ್ರಯೋಗವನ್ನ ಅಳವಡಿಸಿಕೊಳ್ಳೋಣ. ಈಗ ಸೋಮನಾಥ ರೆಡ್ಡಿ ಅವರು ಮಾತಾಡೋದನ್ನ ಕೇಳೋಣ. ಬಂಧುಗಳಿಗೆ ನಮನಗಳನ್ನು ಸಲ್ಲಿಸುತ್ತ, ಈ ವರ್ಷ ಜೂನ್ ತಿಂಗಳಲ್ಲಂತೂ ಮಳೆ ಬರಲಿಲ್ಲ. ಸಾಕಷ್ಟು ಜನ ಜುಲೈ ತಿಂಗಳಲ್ಲಿ ಬಿತ್ತಿದ್ರು. ಬಿತ್ತಿದ ಕನಿಷ್ಠ 19-21 ದಿನಗಳಿಗೆ ತೊಗರಿ ತಿನ್ನಿಂಗ್ ಮತ್ತೆ ನಿಪ್ಪಿಂಗ್ ಮಾಡುವುದು ಬಹಳ ಅವಶ್ಯಕವಾದಂತದ್ದು. ಯಾಕಂದ್ರೆ ಸಸಿಯಿಂದ ಸಸಿಗೆ ಕನಿಷ್ಠ ಅಂದ್ರೆ ಒಂದು 2 ಫೀಟ್ ಅನ್ನ ಇರಬೇಕು, ಸಾಲಿಂದ ಸಾಲಿಗೆ 4.5 ಫೀಟ್ ಕನಿಷ್ಠ. ಚಿಕ್ಕಂದಲೇ ಹುಟ್ಟಿದ ಮಕ್ಕಳಿಗೆ ಎರಡು ತೊಟ್ಟಲಲ್ಲಿ ಮನಸ್ಸಿವೆ. ಅದೇ ರೀತಿ ಏನಪ್ಪಾ ಅಂದ್ರೆ ಎಷ್ಟು ಬೆಳೆ ಸಣ್ಣದಲ್ಲಿ ಮಾಡಿದರೆ ಅದು ಮುಂದೇನಪ್ಪ ಅಂದ್ರೆ ಮರವಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಪ್ರತಿಯೊಬ್ಬರು ರೈತರು ನಾವು ಮಾಡಬೇಕಿರ್ತಿ. ಅದಾದ 45 ದಿನಕ್ಕ ಸರಿಯಾಗಿ ಏನಪ್ಪಾ ಅಂದ್ರೆ ಚೆಂಡೆ ಚುಟುಕು ಸಾಕಷ್ಟು ಕವಲು ಹೊಡೆದು ಆ ಒಂದು ಸೂರ್ಯನ ಪ್ರಕಾಶ ನೇರವಾಗಿ ನಮ್ಮ ತೊಗರಿ ಕೊಲ್ಲೆಗಳ ಮೇಲೆ ಬಿದ್ದು ಮುಂದೇನಪ್ಪ ಅಂದ್ರೆ ಹೂ ಕಾಯಿ ಬಿಡ್ಲಿಕ್ಕೆ ಒಳ್ಳೆಯದು. ಇಷ್ಟು ಮಾಡೋದ್ರಿಂದ ಕನಿಷ್ಠ ಅಂದ್ರೆ 25-30% ತೊಗರಿ ಹೀಳಿ ಹೆಚ್ಚಾಗಲಿಕ್ಕೆ ಸಾಧ್ಯ. ಇನ್ನೊಂದೇನಂದ್ರೆ ಸಾಕಷ್ಟು ಜನ ಇವತ್ತು ಬರೀ ಕಳೆನಾಶಕ್ಕೆ ಮಾರೋಗಿದ್ದಾರೆ. ಇವತ್ತು ಭೂಮಿಯಲ್ಲಿ ಇರತಕ್ಕಂತ ಜೀವಾಣುಗಳು ನಶಿಸಿ ಹೋಗಿ ಮತ್ತೆ ಬೆಳೆ ಕೂಡ ದುಷ್ಪರಿಣಾಮ ಅದು ಕುಂಠಿತವಾಗ್ತದೆ ಬೆಳೆ ಸಹಿತ. ಇದೆಲ್ಲನೂ ಗೊತ್ತಿದ್ದನು ಕೂಡ ಜನಗಳಿವತ್ತ ಸಾಕಷ್ಟು ಕಳೆನಾಶಕ ಎಣ್ಣೆಯನ್ನು ಹೊಡೆದು ಭೂಮಿಯನ್ನು ನಾವು ಬರಡು ಮಾಡ್ತಾ ಇದ್ದೀವಿ. ಇವತ್ತು ಮೋಸ್ಟ್ ಡೇಂಜರ್ ಎಲ್ಲ ಬೇರೆ ದೇಶದೆಲ್ಲ ಬ್ಯಾನ್ ಆಗಿದೆ, ನಮ್ಮ ದೇಶದಲ್ಲಿ ಆಂಧ್ರದಲ್ಲಿ ಕೂಡ ಬ್ಯಾನ್ ಆಗಿದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಬ್ಯಾನ್ ಆಗಿದೆ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ವಿಜ್ಞಾನಿಗಳು ಕೂಡ ಇದನ್ನು ಇದು ಮಾಡಬೇಕು. ಯಾವುದೇ ಒಕ್ಕಲತನ ಮಾಡತಕ್ಕಂತ ಒಬ್ಬ ಮನುಷ್ಯ ಒಂದು ವಿಚಾರ ಮಾಡ್ಕೋಬೇಕು. ನಾವು ಭೂಮಿಯಲ್ಲಿ ಹುಲ್ಲು ಬೀಜ ಬೀಳಾರ್ದಂಗ ಏನಪ್ಪಂದ್ರೆ ಸರಿ ತೆಗೆದು ಸಣ್ಣದಲ್ಲಿ ಏನಪ್ಪಂದ್ರೆ ಸರಿ ತೆಗಿಬೇಕು. ಬಿತ್ತಿದ 15 ದಿನದಿಂದ 20 ದಿನದ ಒಳಗೆ ಅಂತರ ಬೇಸಾಯ ಮಾಡತಕ್ಕಂತ ಸಣ್ಣ ಒಂದು ಚಿಪ್ ಹಾಕಿಸಿ ಇಡಿ ಅಂದ್ರೆ ಮೂರ್ತಾಳ ಇದು ಮಾಡಿ ಎತ್ತಿಲಿಂದ ಬಡಿತಕ್ಕಂಥದ್ದು ಬಹಳ ಒಳ್ಳೇದು. ಅದಾದ್ಮೇಲೆ ಮತ್ತೆ 40 ದಿನಕ್ಕೆ ಏನಪ್ಪಾ ಅಂತಂದ್ರೆ ಬಾಳೆ ಸಲ ಮಾಡಿ ಹೊಡೆದಾಗ ಸರಿ ಇರಂಗಿಲ್ಲ, ಇಲ್ಲಾನ ಇದ್ದದ್ದು ಮಾತ್ರ ಒಬ್ಬ ಮನುಷ್ಯ ಸರಿಯಾಗಿ ತಿರುಗಿ ಆಗಬಹುದು. ಈ ಕಳೆನಾಶಕದಿಂದ ದುಷ್ಪರಿಣಾಮ ಮುಂದೆ ಬಹಳಷ್ಟು ಎದುರಿಸಬೇಕಾಗ್ತದೆ ಅಂತೇಳಿ ನಾವೆಲ್ಲರೂ ತಿಳಿದುಕೊಳ್ಬೇಕು. ಅದರಿಂದ ಏನ್ ದುಷ್ಪರಿಣಾಮ ಆಗ್ತದೆ ಅಂತೇಳಿ ಹೋದ ವರ್ಷ ನಮ್ಮ ರಂಜೋಳ ನಾಗೇಶ್ ಪಾಟೀಲ್ ಅಂತೇಳಿ 20 ಎಕರೆ ಕರಿವಲಕ ಎಣ್ಣೆ ಹೊಡೆದ್ರು ಅಂದ್ರೆ ಕಡ್ಲಿ ಬಿತ್ತಬೇಕಂತೇಳಿ ಹೊಲ ಸರಿಯಾಗಿತ್ತು, ಪೂರ್ತಿ ಏನಂದ್ರೆ ಸರಿ ಸತ್ತೋಯ್ತು. 20 ಎಕರೆ ಆ ಪುಣ್ಯಾತ್ಮ ಹೊಡಲಿಲ್ಲ, ಪ್ರಯೋಗ ಮಾಡಬಂತೇಳಿ ಬಿಟ್ಟ. ಆ ಕಳೆನಾಶಕ ಹೊಡೆದೊಳ 20 ಎಕರೆ ಪ್ಲಾಟ್ ಏನಪ್ಪಾ ಅಂದ್ರೆ 17 ಚೀಲ ಆದ್ರೆ ಗಳೆ ಹೊಡೆದು ಎಲ್ಲ ಕುಂಟಿ ಬಟ್ಟೆ ಆರಿಸಿ ಮತ್ತೆ ಇನ್ನ ಎಷ್ಟು ಬೇಕೋ ಸರಿ ಇತ್ತು, ಆದ್ರೂ ಕೂಡ 105 ಚೀಲ ಕಡ್ಲಿ ಆಯ್ತು. ಅಂತ ಒಂದು ದುಷ್ಪರಿಣಾಮ ನಾವೇನಪ್ಪ ಅಂದ್ರೆ ಭೂಮಿಗೆ ಏನಾಗ್ತದೆ ಅನ್ನೋದು ತಿಳ್ಕೊಬೇಕು. ನಾವು ಸಾಕಷ್ಟು ಮಂದಿ ಇವತ್ತ ಕೂಲಿ ಕಾರ್ಮಿಕರು ಸಿಗಲ್ಲ ಅಂತ ಅಂಕೇಶ್ ಇದು ಮಾಡ್ತಾರ. ಸ್ವಂತ ನಾವು ರೈತರಾದಂತವ್ರು ದುಡಿದಾಗ ಮಾತ್ರ ಸರಿಯಾಗಿ ಇದಾಗಲಿಕ್ಕೆ ಸಾಧ್ಯ ಅಂತಕ್ಕಂತ ಮಾತು ಹೇಳ್ತಾ ಇವತ್ತು ವ್ಯವಸ್ಥೆ. ಯಾಕಂದ್ರೆ ಬಹಳಷ್ಟು ಅವಘಾಡ ಮಳೆಗಳು, ನಿಜವಾಗಿ ಹೇಳಬೇಕಾದ್ರೆ ಮಿಶ್ರ ಬೆಳೆಗಳು ಬಹಳ ಒಳ್ಳೆಯದು. ತೊಗರಿಯಲ್ಲಿ ಉದ್ದು ಮತ್ತೆ ಹೆಸರು ನವಣೆ ಸಾವೆ ಆರ್ಕ ಬರಗಂತವೆಲ್ಲ ಬೆಳೆದ್ರಿಂದ ಒಂದು ಬೆಳೆಯ ಉಳಿಕೆಯನ್ನು ಮತ್ತೊಂದು ಬೆಳೆಗೆ ಗೊಬ್ಬರವಾಗಿ ಕೊಡ್ತಕ್ಕಂಥದ್ದು. ಯಾಕಂದ್ರೆ ತಪ್ಪಲ ಬೇರು ಈಗ ಉದ್ದು ಬಿತ್ತಿದಾಗ ನೈಟ್ರೋಜನ್ ಗಂಟುಗಳು ಜಾಸ್ತಿ ಇರ್ತಾವ. ಆ ನೈಟ್ರೋಜನ್ ಗಂಟಲಿಂದ ಮತ್ತೆ ಏನಪ್ಪಾ ಅಂದ್ರೆ ನಮ್ಮ ತೊಗರಿಗೆ ಏನಪ್ಪಾ ಒಳ್ಳೆಯ ಗೊಬ್ಬರ ಕೊಡ್ತಕ್ಕಂಥದ್ದು. ಭೂಮಿಗೆ ಏನಪ್ಪಾ ಅಂದ್ರೆ ತೇವಾಂಶ ಮತ್ತೆ ಪೋಷಕಾಂಶಗಳು ಜಾಸ್ತಿ ಆಗಿ ತೊಗರಿ ಕೂಡ ಉಲ್ಸಾಗಿ ಬೆಳಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮತ್ತೆ ತೊಗರಿ ಕೂಡ ಭೂಮಿ ಕಾವಿರದ ಜಲ್ಲಿನೇ ಒಳ್ಳೆ ಬಿಡ್ತದ. ಅವಾಗ ಉಳಿದು ಕಾಟ ಕೂಡ ಕಮ್ಮಿ ಆಗ್ತದೆ. ಇವತ್ತ ಸಾಕಷ್ಟು ಮಂದಿ ರೈತರೇನಪ್ಪ ಅಂದ್ರೆ ಕೈ ಸುಗತಿದ್ದಾರೆ. ಇನ್ನೊಂದೇನಪ್ಪಾ ಅಂದ್ರೆ ಇವತ್ತ ಈ ವಾತಾವರಣ ನಮ್ಮ ಮಾನ್ಸೂನ್ ಬಗ್ಗೆ ಇವತ್ತು ಮೇಘ ಸಂದೇಶ ಕೂಡ ಬಹಳ ಒಳ್ಳೆ ರೀತಿಯಿಂದ ಪ್ರಸಾರ ಮಾಡ್ತಿದ್ದಾರೆ ಇವತ್ತ. ಯಾಕಂದ್ರೆ 15 ವರ್ಷದಿಂದ ಈಗ ಮೇಘ ಸಂದೇಶ ಕೇಳ್ತಾನೆ ನಾವು ಕೃಷಿಯನ್ನು ಮಾಡ್ತಾ ಇದ್ದೀವಿ. ಇವತ್ತ ರೈತರ ಸಲಹೆಗಾಗಿ ಸಾಕಷ್ಟು ಒಳ್ಳೊಳ್ಳೆ ಅನುಭವಿಗಳು, ವಿಜ್ಞಾನಿಗಳು ಮತ್ತು ಪ್ರಗತಿಪರ ರೈತರು ಅನುಭವದ ಮಾತುಗಳು ನಾವು ಯಾವ ತರ ಕೇಳ್ತಾ ಇರಬೇಕು. ಇವತ್ತು ಮೇಘ ಸಂದೇಶ ಕೇಳೋದ್ರಿಂದ ನಮ್ಮೂರಲ್ಲಿ ಮಳೆ ಇಂತ ದಿನ ಬರ್ತದಷ್ಟೇ ರಾಶಿ ಮಡಿಕೆ ಕೇಸಿ ಇದು ಮಾಡ್ತೀವಿ. ಒಂದ್ ವೇಳೆ ಆಗ್ಲಿಲ್ಲಪ್ಪ ಅಂದ್ರೆ ಹಂಗೆ ಬಿಟ್ಬಿಡ್ತೀವಿ. ಯಾಕಂತಂದ್ರೆ ಭೂಮಿಯಲ್ಲಿ ಹಾಕಿದಾಗ ಅದು ಕೊಳತೋಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಅಂತ ಒಂದು ಇವತ್ತು ಮೇಘ ಸಂದೇಶ ನಮ್ಮ ಭಾಗದಲ್ಲಿ. ಈ ವರ್ಷ ಹುಬ್ಬಿ ಮಳೆಯಾಗ ಒಂದು 4-5 ದಿನ ಸ್ವಲ್ಪ ಮಳೆ ಬರಲಿಲ್ಲ. ಆ ಸಂದರ್ಭದಲ್ಲಿ ಎಲ್ಲರೂ ಹೆಸರು ಉದ್ದು ರಾಶಿ ಮಾಡ್ಕೊಂಡು ಕಡೆಗೆ ಮಾಡ್ಕೊಂಡ್ರು. ಅದೇ ರೀತಿ ಉತ್ತರಿ ಮಳೆ ಪೂರ್ತಿ 15 ದಿವಸ ಮಳೆ ಬರಲಿಲ್ಲ. ಎಲ್ಲರೂ ಹೊಲಗಳು ಗಳೆಯ ಕುಂಟೆ ಹೊಡ್ಕೊಂಡ್ಕೇಸಿ ಹಸನ ಮಾಡ್ಕೊಂಡು ಇದು ಮಾಡಿದ್ರು. ಆದ್ರೆ ಮುಂದೆ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಅತಿ ಮಳೆ ಅಂತ ಹೇಳಿದ್ರು ಮೇಘ ಸಂದೇಶದಲ್ಲಿ. ವಾರ ವಾರ ಹೇಳ್ತಾ ಬಂದಿದ್ರು 20ನೇ ತಾರೀಕವರೆಗೂ ಮಳೆ ಅಂತ ಹೇಳಿದ್ರು. ಇದು ಅಕ್ಟೋಬರ್ ಕರೆಕ್ಟ್ 20ನೇ ತಾರೀಕು ಆದ್ಮೇಲೆ ಮಳೆ ನಿಂತಿತ್ತು. ಅಲ್ಲಿಂದ ಈಗ ಏನಾದ್ರು ಬಿತ್ತವ ನೋಡಿದವ. ಇವತ್ತ ಪ್ರಸಾರ ಭಾರತಿಯನ್ನು ಮಾಡ್ತಕ್ಕಂತ ಮೇಘ ಸಂದೇಶ ರೈತರಿಗೆ ಒಂದು ವರದಾನ ಅಂತ ಹೇಳಿಕೆ ನಾನು ಇದು ಮಾಡಿದ್ನಿ. ಅದಕ್ಕ ಇಂಥವೆಲ್ಲ ಒಂದು ವೈಜ್ಞಾನಿಕವಾಗಿ ಹೇಳ್ತಕ್ಕಂತ ನಮ್ಮ ರೈತರು ಗಮನದಲ್ಲಿಟ್ಕೊಂಡು ಕೇಳಿಕೊಂಡು ವೈಜ್ಞಾನಿಕವಾಗಿ ಕೃಷಿ ಮಾಡಿದೆ ಆದ್ರೆ ನಾವು ಒಳ್ಳೆ ಲಾಭದಾಯಕ ಕೃಷಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತು ಹೇಳ್ತಾ ನನ್ನ ಹೆಸರು ಸೋಮನಾಥ ರೆಡ್ಡಿ, ಸೇಡಂ ತಾಲೂಕು ಕೋಡ್ಲಾ ಗ್ರಾಮದವರು, ಕಲಬುರಗಿ ಜಿಲ್ಲೆಯವರು. ತಮ್ಮೆಲ್ಲರಿಗೆ ರೈತರಿಗೆ ಒಂದು ಸಣ್ಣ 4 ವರ್ಷ ನಮಸ್ತೆ. ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಸೋಮನಾಥ ರೆಡ್ಡಿ ಅವರಿಗೆ ಧನ್ಯವಾದಗಳು. ಆತ್ಮೀಯರೇ, ಯಾವ ರೀತಿ ಅವರ ಅನುಭವ ಅದ ಅದನ್ನ ತಾವು ಕೂಡ ಯಾರ್ಯಾರು ತಮ್ಮ ಹೊಲದೊಳಗೆ ಇದನ್ನ ಅಳವಡಿಸಿಕೊಂಡಿಲ್ಲ ವಿಚಾರ ಮಾಡಬೇಕು. ಈ ಸಲ ಆಗಿಲ್ಲ ಅಂತಂದ್ರೆ ಮುಂದಿನ ವರ್ಷದಿಂದಾದರೂ ಈ ಕೆಲಸವನ್ನ ತಾವು ಶುರು ಮಾಡಿದ್ರೆ ಅವರು ಹೇಳಿದ್ರಲ್ಲ ಎಷ್ಟು ಹೆಚ್ಚಿನ ಇಳುವರಿ ಈ ನಿಪ್ಪಿಂಗ್ ಮಾಡೋದ್ರಿಂದ ಅಥವಾ ಚಂಡಿ ಚೂಟುವುದರಿಂದ ಬರ್ತದ ಅನ್ನುವಂತಹ ವಿಚಾರ ನಿಮ್ಮ ಮುಂದೆ ಇದೆ. ಅದಕ್ಕೆ ಅವರೇ ಸಾಕ್ಷಿ ಇದ್ದಾರೆ. ಅನೇಕ ರೈತರು ಇದನ್ನ ತಾವು ಮಾಡಿ ಕೂಡ ನೋಡಿದ್ದೀರಿ. ಆ ಅನುಭವ ಕೂಡ ಅನೇಕರದು ಅದ. ಅದಕ್ಕೆ ಈ ಒಂದು ಏನು ಶ್ರಮದ ಕೆಲಸ ಇದು, ಆದ್ರೆ ಟೈಮ್ ಪ್ರಕಾರ ಮಾಡಬೇಕಾಗ್ತದೆ. ಇಷ್ಟು ಮಾಡಿದ್ರಿ ಅಂತಂದ್ರೆ ನಿಮಗೆ 25-30% ಇಳುವರಿ ಹೆಚ್ಚಾಗ್ತದೆ. ಇನ್ನೊಂದು ಬಹಳ ಗಂಭೀರವಾದಂತಹ ವಿಚಾರವನ್ನು ಅವರು ಹೇಳಿದ್ರು, ಕಳೆನಾಶಕಗಳನ್ನು ಬಳಸುವುದರ ಬಗ್ಗೆ. ದಯವಿಟ್ಟು ಒಂದು ಆಗ್ರಹದ ನಮಗೆ, ತಾವು ನಿಸರ್ಗಕ್ಕೆ ಪೂರಕವಾದಂತಹ ಕೃಷಿ ಮಾಡಬೇಕು, ಸಾಧ್ಯ ಆದಷ್ಟು ರಾಸಾಯನಿಕಗಳನ್ನ ಬಿಡಬೇಕು ಅಂತೇಳಿ ನಾವು ಮೊದಲಿಂದಲೂ ತಮಗೆ ಹೇಳ್ಕೊತ ಬಂದಿವಿ. ಅದರೊಳಗೆ ವಿಶೇಷವಾಗಿ ಕಳೆನಾಶಕಗಳು, ಈ ಕಳೆನಾಶಕಗಳು ಮಣ್ಣಿನ ರಚನೆಯನ್ನ ಹದಗೆಡಿಸ್ತಾವ ಅಂತೇಳಿ ಹೇಳ್ತಾ ಇದ್ದಾರೆ. ಅವರು ತಮ್ಮ ಅನುಭವವನ್ನ ಹೇಳಿದ್ರು, ಒಬ್ಬ ರೈತರ ಅನುಭವ ನಿಮ್ ಜೊತೆಗೆ ಹಂಚಿಕೊಂಡ್ರು. ಇಳುವರಿ ಎಷ್ಟರ ಮಟ್ಟಿಗೆ ಕಡಿಮೆ ಆಗ್ಯದ ಅನ್ನೋದನ್ನ ತಾವು ಗಮನಿಸಬೇಕು. 17 ಚೀಲ ಎಲ್ಲಿ, 105 ಚೀಲ ಎಲ್ಲಿ, ಈ ವ್ಯತ್ಯಾಸವನ್ನ ತಾವು ಅರಿಬೇಕು. ಇಂಥ ಕಳೆನಾಶಕಗಳನ್ನು ಬಳಸಿ ಅದು ಮಣ್ಣಿನ ಮೇಲೆ ಬಹಳಷ್ಟು ದುಷ್ಪರಿಣಾಮ ಉಂಟು ಮಾಡುವಂತದ್ದು, ಅದು ಬಹಳ ದಿವಸಗಳವರೆಗೆ ಇರುವಂತಹದ್ದು, ಅದಕ್ಕಾಗಿ ಆ ಬಳಕೆಯನ್ನ ಕಡಿಮೆ ಮಾಡಬೇಕು ಅಂತೇಳಿ ಅವರು ಕಳಕಳಿಯಿಂದ ಹೇಳ್ತಾ ಇದ್ದಾರೆ. ನಮ್ದು ಕೂಡ ಅದೇ ಆಗ್ರಹ. ಸಾಧ್ಯವಾದಷ್ಟು ನಾವು ಮೆಕ್ಯಾನಿಕಲ್ ಆಗಿ ಕೈಯಿಂದ ಕಳೆ ತೆಗೆಯುವಂತಹದ್ದು ಅಥವಾ ಕೂಲಿಗಳನ್ನ ಹಚ್ಚಿ ತೆಗೆಯುವಂತಹದ್ದು, ಮೇಲೆ ಸೈಕಲ್ ವೀಲರ್ ಏನಿರ್ತದ ಸರಳವಾದಂತಹ ಉಪಕರಣ, ಅದನ್ನು ಕೂಡ ಬಳಸಿ ತಾವು ಕಳೆಗಳನ್ನ ತೆಗೆಯಬಹುದು. ರಾಸಾಯನಿಕಗಳಿಲ್ಲದೆ ಕೃಷಿ ಮಾಡುವುದರಿಂದ ಒಂದು ಲಾಭವನ್ನ ತಾವು ಪರಿಸರಕ್ಕೆ ಮಾಡಿಕೊಡ್ತಾ ಇದ್ದೀರಿ, ನಿಮಗೂ ಕೂಡ ಅದು ಲಾಭ ಆಗ್ತದೆ. ಏನಂತಂದ್ರೆ ಇತ್ತೀಚಿನ ದಿವಸದೊಳಗೆ ತಾವು ಕೂಗನ್ನ ಕೇಳ್ತಾ ಇದ್ದೀರಿ, ಭೂಮಿ ಮೇಲೆ ಏನು ಜೀವರಾಶಿಗಳದಾವ, ಸಸ್ಯಗಳಿರಬಹುದು, ಪ್ರಾಣಿಗಳಿರಬಹುದು, ಕೀಟಗಳಿರಬಹುದು, ಸೂಕ್ಷ್ಮಾಣು ಜೀವಿಗಳಿರಬಹುದು, ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು, ಅಕೋಶ ಜೀವಿಗಳು, ಇವೆಲ್ಲ ದಿನದಿಂದ ದಿನಕ್ಕೆ ನಮ್ಮ ಭೂಮಿಯನ್ನ ಬಿಟ್ಟು ನಿರ್ಗಮಿಸ್ತಾ ಇದ್ದಾವೆ, ಅವುಗಳ ಸಂತತಿ ಕ್ಷೀಣಿಸ್ತಾ ಇದೆ, ಸರ್ವನಾಶದತ್ತ ಹೊಂಟಾವ ಅನ್ನುವಂತಹ ಒಂದು ದೊಡ್ಡ ಕೂಗನ್ನ ನಮ್ಮ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ನಿಮಗೆ ಅದರ ಬಗ್ಗೆ ಸ್ವಲ್ಪ ನಾನು ಒಂದು ಐಡಿಯಾ ಕೊಡ್ತೀನಿ. ಎಷ್ಟು ಜೀವಿಗಳು ಈ ಭೂಮಿ ಮೇಲೆ ಇರುವಂತಹವು ಅಂದ್ರೆ ನೆಲದ ಮೇಲೆ ಇರುವಂತಹವು, ಸಮುದ್ರದೊಳಗಿರುವಂತಹವು, ಅದರ ಜೊತೆಗೆ ಎಷ್ಟು ಪ್ರಮಾಣದೊಳಗ ಈ ಜೀವಿಗಳು ಕಣ್ಮರೆ ಆಗ್ತಾ ಇದ್ದಾವ ಅನ್ನುವಂಥದ್ದು. ಈಗ ಸಾಮಾನ್ಯವಾಗಿ ನೀವು ಹೊಲದೊಳಗ ಕೀಟಗಳ ಪರಿಸರದೊಳಗೆ ಇರ್ತೀರಿ, ಸಾಕಷ್ಟು ಕೀಟಗಳು ನಮಗ ಮಿತ್ರ ಕೀಟಗಳಿರಬಹುದು ಅಥವಾ ಶತ್ರು ಕೀಟಗಳಿರಬಹುದು, ಎರಡು ಇದ್ದಾಗಲೇ ಒಂದು ಜೀವನ ನಡೀತಾ ಇರ್ತದ, ಹೌದಾ, ಒಂದು ಸಮತೋಲನ ಇರ್ತದ. ಅಂತಹ ಒಂದು ಪರಿಸರ ಯಾವ ರೀತಿ ಹಾಳಾಗ್ತಾ ಇದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಅನೇಕ ಕೀಟಗಳು ನಮ್ಮನ್ನ ಬಿಟ್ಟು ಹೋಗಿದ್ದಾವೆ ಅಂತೇಳಿ ಇಲ್ಲಿ ಒಂದು ಅಧ್ಯಯನ ಆದ. ಆ ಅಧ್ಯಯನದ ಪ್ರಕಾರ ನೊಣಗಳು ಬಹಳಷ್ಟು ಕಣ್ಮರೆ ಆಗ್ಯಾವ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರೊಳಗೆ ಕ್ಯಾಡ್ಡಿಸ್ ಫ್ಲೈಸ್ ಅಂತ ಹೇಳಿ ಬರ್ತದೆ, ಫ್ಲೈ ಅಂತಂದ್ರ ನೊಣ, ಕ್ಯಾಡ್ಡಿಸ್ ಅನ್ನುವಂತಹ ಒಂದು ಕೀಟ ಬರ್ತದ, ಅದು 68% ಕಣ್ಮರೆಯಾಗಿ ಹೋಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಟರ್ಫ್ಲೈಸ್ ಗೊತ್ತು ನಿಮಗೆ, ಚಿಟ್ಟೆಗಳು ಗೊತ್ತು, ಪತಂಗಗಳು ಗೊತ್ತು, 53% ಅವು ನಾಶ ಆಗಿವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬೀಟಲ್ಗಳು, ಭ್ರಮರಗಳು, ದುಂಬಿಗಳು ಏನದಾವ, ಅವು 49% ನಶಿಸಿ ಹೋಗ್ಯಾವ. ಆಮೇಲೆ ನಾವು ನೀವೆಲ್ಲರಿಗೂ ಬಹಳ ಮುಖ್ಯವಾದಂತಹ ಮಿತ್ರ ಅಂತಂದ್ರೆ ಜೇನುಹುಳುಗಳು, ಜೇನುಹುಳುಗಳು 46% ಇಲ್ಲಿ ನಶಿಸಿ ಹೋಗಿದ್ದಾವೆ ಅನ್ನುವಂಥ ಒಂದು ಎಚ್ಚರಿಕೆ ಗಂಟೆ ಕೊಡುವಂತಹ ಒಂದು ಅಧ್ಯಯನ ಇದು. ಆಮೇಲೆ ಮೇ ಫ್ಲೈಸ್ ಅಂತ ಹೇಳಿ ಬರ್ತಾವ, ಮೇ ತಿಂಗಳಲ್ಲೇ ಅದರ ಚಟುವಟಿಕೆ ಇರ್ತದ, ಅವು 37% ನಶಿಸಿದ್ದಾವೆ ಅಂತೇಳಿ. ಇನ್ನ ಡ್ರ್ಯಾಗನ್ ಫ್ಲೈಸ್ ನೀವು ನೋಡಿರ್ತೀರಿ, ಹೆಲಿಕಾಪ್ಟರ್ ಚಿಟ್ಟೆ ಅಥವಾ ಏರೋಪ್ಲೇನ್ ಚಿಟ್ಟೆ ಅಂತ ಹೇಳಿ ಹಾರಾಡ್ತಿರ್ತಾವ ನೋಡ್ರಿ, ಕೃಷಿ ಹೊಂಡದ ಮೇಲೆ ಅಥವಾ ನೀರೆಲ್ಲಿರ್ತಾವ ಅಲ್ಲಿ ಹಾರಾಡ್ತಾ ಇರ್ತಾವ ಮೇಲೆ, ಅವು 37% ಹೋಗ್ಯಾವ. ಇನ್ನ ಕಡ್ಡಿ ಹುಳ ಅನ್ನುವಂಥದ್ದು 35% ಹೋಗ್ಯಾವ. ಸಾಮಾನ್ಯ ನೊಣಗಳು 25% ಕಡಿಮೆ ಆಗ್ಯಾವ ಅನ್ನುವಂಥದ್ದು. ಒಟ್ಟು ಸರಾಸರಿ ಹೇಳಬೇಕು ಅಂತಂದ್ರ ಕೀಟಗಳು 41% ಕ್ಷೀಣಿಸಿ ಹೋಗಿವೆ, ಅವುಗಳ ಸಂತತಿ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಸಂಗತಿಯನ್ನ ವಿಜ್ಞಾನಿಗಳು ನಮಗ ಹೇಳ್ತಾ ಇದ್ದಾರೆ. ಕೀಟಗಳು ಪಕ್ಷಿಗಳಿರಬಹುದು, ಸಸ್ತನಿಗಳಿರಬಹುದು, ಸರೀಸೃಪಗಳಿರಬಹುದು, ಉಭಯವಾಸಿಗಳು, ಸಂಧಿಪಾದಿಗಳು, ಮೀನುಗಳು, ಜಲಚರಗಳು, ಹಿಂಗ ಎಲ್ಲಾ ಜೀವಿಗಳ ಸಂಖ್ಯೆ ಇವತ್ತು ಕಡಿಮೆ ಆಗ್ತಾ ಇದೆ. ಕಳೆದ 50 ವರ್ಷಗಳಲ್ಲಿ 70% ವನ್ಯಜೀವಿಗಳು, ಅದು ಪ್ರಾಣಿಗಳಿರಬಹುದು ಅಥವಾ ಸಸ್ಯಗಳಿರಬಹುದು, ಇವು ನಾಶ ಆಗಿವೆ ಅನ್ನುವಂತಹ ಒಂದು ಸತ್ಯವನ್ನ ಅವರು ಹೇಳ್ತಾ ಇದ್ದಾರೆ. ಯಾಕೆ ಈ ತರ ಆಗ್ತಾ ಇದೆ ಅಂತಂದ್ರೆ, ನಾವು ಅವ್ಯಾಹತವಾಗಿ ಯಾವುದೇ ಯೋಜನೆ ಇರಲಾರದೆ ಅರಣ್ಯ ನಾಶ ಮಾಡ್ತಾ ಇದ್ದೀವಿ. ಅರಣ್ಯಗಳಲ್ಲಿ ಇರುವಂತಹ ಜೀವಿಗಳು ಇದರಿಂದ ಪರದಾಡ್ತಾ ಇದ್ದಾವೆ, ಅವುಗಳಿಗೆ ಒಂದು ಸೂಕ್ತವಾದಂತಹ ವಾತಾವರಣ ಇರಲಾರದೆ ಅವು ನಶಿಸಿ ಹೋಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದರೊಳಗ ಹುಲ್ಲುಗಾವಲುಗಳು, ಮ್ಯಾಂಗ್ರೋವ್ ಅರಣ್ಯಗಳು ಅಂತ ಹೇಳಿ ಬರ್ತಾವ, ಎಲ್ಲಿ ಸಮುದ್ರಕ್ಕೆ ನದಿಗಳು ಕೂಡ್ತಾವಲ್ಲ ಅಂತಹ ಜಾಗದೊಳಗ ಅರಣ್ಯಗಳಿರ್ತಾವ, ಆ ಮ್ಯಾಂಗ್ರೋವ್ ಅರಣ್ಯಗಳನ್ನ ನಾವು ಹಾಳು ಮಾಡಿದೀವಿ. ಇವನ್ನೆಲ್ಲ ಹಾಳು ಮಾಡಿ ನಾವು ಏನ್ ಮಾಡ್ತಾ ಇದ್ದೀವಿ, ಆಧುನೀಕರಣ ಮಾಡ್ತಾ ಇದ್ದೀವಿ, ಕೃಷಿ ಭೂಮಿಯಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ವಸತಿ ಪ್ರದೇಶಗಳನ್ನ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಇದರಿಂದಾಗಿ ಇಷ್ಟು ಪ್ರಮಾಣದ ಜೀವಿಗಳು ಭೂಮಿಯಿಂದ ಕಣ್ಮರೆ ಆಗ್ತಾ ಇದ್ದಾವಂತ. ಇನ್ನೂ ದುರಂತವಾದಂತಹ ಒಂದು ಚಿತ್ರ ನಮ್ಮ ಮುಂದೆ ಇದೆ. ಮುಂದಿನ 1-2 ದಶಕದೊಳಗ 10 ಲಕ್ಷ ಜೀವಿಗಳು, ಪ್ರಾಣಿಗಳಿರಬಹುದು, ಸಸ್ಯಗಳಿರಬಹುದು, ಎಲ್ಲಾ ಕೂಡ ಮುಂದಿನ 2-3 ದಶಕಗಳಲ್ಲಿ 10 ಲಕ್ಷ ಜೀವಿಗಳು ವಿನಾಶಕ್ಕೆ ತೆರೆಯಲ್ಪಟ್ಟಾವ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅವು ಕಣ್ಮರೆ ಆಗಿಬಿಡ್ತಾವ, ಮುಂದೆ ಅಂದು ಅವು ಬರುವುದಿಲ್ಲ ಅನ್ನುವಂಥದ್ದು. ನಿರ್ನಾಮಾಗಿ ಹೋಗುವಂತಹ ಒಂದು ಸನ್ನಿವೇಶ, ಹೆದರಿಕೆ ಅದ ಅಂತ ಹೇಳಿ ತಜ್ಞರು ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈ ಪ್ರಮಾಣದೊಳಗ ನಾವು ನಮ್ಮ ಆಧುನೀಕರಣದ ವೇಗವನ್ನು ಹೆಚ್ಚಿಸಿ ಇದೇ ರೀತಿಯಾಗಿ ನಾವು ಮುಂದುವರೆದ್ರೆ ಕೆಲವೇ ಕೆಲವು ದಶಕಗಳಲ್ಲಿ ಈ ಭೂಮಿ ಮೇಲಿನ ಎಲ್ಲಾ ಜೀವಿಗಳು ಕಣ್ಮರೆಯಾಗುವುದರೊಳಗ ಯಾವುದೇ ಸಂಶಯ ಇಲ್ಲ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಈ ಭೂಮಿ ಮೇಲೆ ಸಾಕಷ್ಟು ಜೀವಿಗಳಿರಬಹುದು, ಇವೆಲ್ಲ ಹೆಂಗ್ ಕಣ್ಮರೆ ಆಗ್ತಾವ ಅನ್ನುವಂತಹ ಮಾತನ್ನ ತಾವು ಕೇಳಬಹುದು. ನಾನು ನಿಮಗೆ ಒಂದು ಲೆಕ್ಕ ಕೊಡ್ತೀನಿ, ಈ ಭೂಮಿ ಮೇಲೆ ಎಷ್ಟು ಜೀವಿಗಳದಾವ ಅನ್ನುವಂಥದ್ದು, ಆಮೇಲೆ ಎಷ್ಟು ಜೀವರಾಶಿ ಭೂಮಿ ಮೇಲೆ ಇದೆ, ಯಾವ್ಯಾವ ಜೀವಿಗಳ ಜೀವರಾಶಿ ಎಷ್ಟು ಪ್ರಮಾಣದೊಳಗದ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದರ ನಂತರ ಮುಂದಿನ ಒಂದು ಲೆಕ್ಕವನ್ನು ಹಾಕೊಳ್ಳೋದಕ್ಕೆ ನಮಗೆ ಸರಳ ಆಗ್ತದೆ. ನಮ್ಮ ಹಿರಿಯರು ಹೇಳ್ತಾರೆ 84 ಲಕ್ಷ ಜೀವಿಗಳು ಈ ಭೂಮಿ ಮೇಲೆ ಅದಾವ ಅಂಥೇಳಿ. ನಮ್ಮ ವಿಜ್ಞಾನಿಗಳು ಸಾಕಷ್ಟು ಕೆಲಸ ಮಾಡಿದ್ದಾರೆ, ಅಧ್ಯಯನಗಳನ್ನು ಮಾಡಿದ್ದಾರೆ. ಸಸ್ಯಗಳಿರಬಹುದು, ಪ್ರಾಣಿಗಳಿರಬಹುದು, ಬ್ಯಾಕ್ಟೀರಿಯಾಗಳಿರಬಹುದು, ಶಿಲೀಂಧ್ರಗಳಿರಬಹುದು, ಅಕೋಶ ಜೀವಿಗಳಿರಬಹುದು, ಎಷ್ಟಿರಬಹುದು ಅಂತ ಹೇಳಿ ಸಾವಿರಾರು ವಿಜ್ಞಾನಿಗಳು ಇವತ್ತು ಅಧ್ಯಯನ ಮಾಡಿದ್ದಾರೆ. ಅದರೊಳಗೆ ತೀರಾ ಇತ್ತೀಚಿನ ಅಧ್ಯಯನ ಏನ್ ಹೇಳ್ತದೆ ಅಂತಂದ್ರೆ, ಈ ಭೂಮಿ ಮೇಲೆ ಒಟ್ಟು ಎಲ್ಲಾ ಸೇರಿ 87.5 ಲಕ್ಷ ಜೀವಿಗಳು ಅದಾವ ಅಂಥೇಳಿ. 87.5 ಲಕ್ಷ ಜೀವಿಗಳು ಈ ಭೂಮಿ ಮೇಲೆ ಅದಾವ ಅಂತೇಳಿ ಇದು ಒಂದು ಅಂದಾಜು, ಅಧ್ಯಯನ ಮಾಡಿದಂಥದ್ದು, ಅಲ್ಲಿ ಇಲ್ಲಿ ಹುಡುಕಾಡಿ ಸ್ಟಡಿ ಮಾಡಿದಂಥದ್ದು. ಇನ್ನು ಇದರೊಳಗೆ ಪ್ರಾಣಿಗಳೆಷ್ಟು, ಸಸ್ಯಗಳೆಷ್ಟು, ಅದನ್ನು ಒಂದ್ ಸ್ವಲ್ಪ ನಾನು ನಿಮಗೆ ಹೇಳ್ತೀನಿ. ಸುಮಾರು 77.5 ಲಕ್ಷ ಪ್ರಾಣಿಗಳು ಇದರೊಳಗೆ ಬರ್ತಾವ ಅಂತೇಳಿ. ಭೂಮಿ ಮೇಲೆ ಇರುವಂತಹದ್ದು 56 ಲಕ್ಷ ಪ್ರಾಣಿಗಳು, ಸಾಗರಗಳಲ್ಲಿ ಇರುವಂತವು 21.5 ಲಕ್ಷ ಪ್ರಾಣಿಗಳು. ಇನ್ನ ಸಸ್ಯಗಳು, ಪ್ರಾಣಿಗಳಿಗೆ ಕಂಪೇರ್ ಮಾಡಿದ್ರೆ ಸಸ್ಯಗಳು ಕಡಿಮೆ ಸಂಖ್ಯೆ ಒಳಗಿದಾವೆ. ಒಟ್ಟು 298,000 ಸಸ್ಯಗಳ ಪ್ರಭೇದಗಳು ನಾವು ನೋಡ್ತಾ ಇದ್ದೀವಿ ಭೂಮಿ ಮೇಲೆ. ನೆಲದ ಮೇಲೆ 281,000 ಪ್ರಭೇದಗಳಿದ್ರೆ ಸಾಗರದೊಳಗೆ 166,000 ಪ್ರಭೇದಗಳನ್ನ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ದೊಡ್ಡ ಗುಂಪು ಏನಪ್ಪಾ ಅಂತಂದ್ರೆ ಶಿಲೀಂಧ್ರಗಳದ್ದು. ನಿಮಗೆ ಆಶ್ಚರ್ಯ ಅನಿಸಬಹುದು, ಶಿಲೀಂಧ್ರಗಳು ಬಹಳ ದೊಡ್ಡ ಸಂಖ್ಯೆ ಒಳಗಿದ್ದಾವೆ. ಸುಮಾರು 611,000 ಶಿಲೀಂಧ್ರಗಳು ಈ ಭೂಮಿ ಮೇಲೆ ಅದಾವ. ಅದರೊಳಗೆ ನೆಲದ ಮೇಲೆ ಇರುವಂತಹವು 605,000, ಸಾಗರದೊಳಗಿರುವಂತಹವು 5,320 ಬಗೆಯ ಶಿಲೀಂಧ್ರಗಳು. ಇನ್ನು ಬ್ಯಾಕ್ಟೀರಿಯಾಗಳು ಕೂಡ ಸಾಕಷ್ಟು ಸಂಖ್ಯೆ ಒಳಗದಾವ. ಒಟ್ಟು 9,650 ಬ್ಯಾಕ್ಟೀರಿಯಾದ ಪ್ರಭೇದಗಳದಾವ. ನೆಲದ ಮೇಲೆ ಇರುವಂತಹವು 8,360 ಪ್ರಭೇದಗಳು, ಸಾಗರಗಳಲ್ಲಿ ಇರುವಂತಹದ್ದು 1,320 ಪ್ರಭೇದಗಳು ಅಂತೇಳಿ ಇದು ಒಂದು ಅಂದಾಜು ಮಾಡಿದಂತಹದ್ದು. ಇದೇನು ಅಗದಿ 100%-100% ಕರೆಕ್ಟ್ ಅಂತ ಹೇಳಕ್ ಬರಂಗಿಲ್ಲ. ಆದ್ರೆ ಎಲ್ಲಾ ಅಧ್ಯಯನಗಳನ್ನ ನೋಡಿಕೊಂಡು ಯಾರ್ಯಾರು ಏನೇನು ಸಂಶೋಧನೆ ಮಾಡಿದ್ದಾರೆ ಅವುಗಳ ಆಧಾರದ ಮೇಲೆ ಇಷ್ಟು ಜೀವಿಗಳು ನಮ್ಮ ಭೂಮಿ ಮೇಲೆ ಅದಾವ ಅನ್ನುವಂತಹ ಒಂದು ನಿರ್ಧಾರಕ್ಕೆ ಇತ್ತೀಚೆಗೆ ಬರಲಾಗಿದೆ. ಅಂದ್ರೆ ಇದು ಕಳೆದ 2021 ಮಾಡಿದಂತಹ ಒಂದು ಸರ್ವೆ ಅಂತ ಹೇಳಿ ಹೇಳಬಹುದು. ಇದನ್ನೇ ನಾವು ಜೀವರಾಶಿಯ ಲೆಕ್ಕ ಹಾಕಿದ್ರೆ, ಅಂದ್ರೆ ಇಷ್ಟೆಲ್ಲಾ ಪ್ರಾಣಿಗಳದಾವ, ಸಸ್ಯಗಳದಾವ, ಸೂಕ್ಷ್ಮಾಣು ಜೀವಿಗಳದಾವ, ಒಟ್ಟು ಈ ಭೂಮಿ ಮೇಲೆ ಎಷ್ಟು ಜೀವರಾಶಿ ಆಗುತ್ತದ ಅನ್ನುವಂಥದ್ದು. ಈಗ ನಮ್ದು ತೂಕ ಏನದ ಮನುಷ್ಯರ, ಅದು ನಮ್ದು ಜೀವರಾಶಿ ಬಯೋಮಾಸ್ ಅಂತ ಹೇಳಿ ನಾವು ಕರೀತಾ ಇದ್ದೀವಿ. ಬಯೋಮಾಸ್ ಅನ್ನ ಅಥವಾ ಜೀವರಾಶಿಯನ್ನ ಇಂಗಾಲದ ಪ್ರಮಾಣದೊಳಗೆ ಹೇಳ್ತಾರೆ. ಸಾಮಾನ್ಯವಾಗಿ ಟನ್ಗಳಲ್ಲಿ ಇಂಗಾಲ ಇಷ್ಟಿದೆ ಅನ್ನುವಂಥ ಸೂಚನೆಯನ್ನ ಅವರು ಕೊಡ್ತಾರೆ. ಈಗ ಯಾವ್ಯಾವ ಜೀವರಾಶಿ ಎಷ್ಟದ ಅನ್ನೋದು ನಿಮಗೆ ತಿಳ್ಕೊಂಡ್ರೆ ಬಹಳ ವಿಚಿತ್ರ ಅನಿಸ್ತದೆ. ಹೇಳ್ತೀನಿ ಕೇಳ್ರಿ. ಸಸ್ಯ ವರ್ಗದ ಜೀವರಾಶಿ ಗಿಡ ಮರಗಳು. ಗಿಡ ಮರಗಳ ಸಂಖ್ಯೆ ಕಡಿಮೆ ಇದ್ರೂ ಸಹಿತ ಅವುಗಳ ಏನು ಜೀವರಾಶಿ ಏನಿದೆ ಅದು ಶೇಕಡಾ 82%. ಎಲ್ಲರಕ್ಕಿಂತ ಹೆಚ್ಚಿರುವಂತಹದ್ದು ಸಸ್ಯಗಳ ಜೀವರಾಶಿ. ಅಂದ್ರೆ ಶೇಕಡಾ 82%ಷ್ಟು ಇಂಗಾಲ ಸಸ್ಯ ವರ್ಗಗಳಿಂದ ಉತ್ಪಾದನೆ ಆಗ್ತಾ ಇದೆ ಅನ್ನೋ. ಇನ್ನ ಮುಂದಿನ ನಂಬರ್ ಯಾರ್ದು ಗೊತ್ತಾ? ಈಗಾಗಲೇ ಹೇಳಿದೆ ನಾನು, ಬ್ಯಾಕ್ಟೀರಿಯಾಗಳದಾವ, ಶಿಲೀಂಧ್ರಗಳದಾವ ಅಂತೇಳಿ. ಇವು ಕಣ್ಣಿಗೆ ಕಾಣಲಾರದಂತಹ ಜೀವಿಗಳು, ಆದರೂ ಕೂಡ ಇವು ಸೃಷ್ಟಿ ಮಾಡುವಂತಹ ಬಯೋಮಾಸ್ ಏನದ, ಜೀವರಾಶಿ ಏನದ, ಇದು ಬಹಳ ದೊಡ್ಡ ಜೀವರಾಶಿ ಅಂತ ಹೇಳಿ ಹೇಳಬಹುದು. ಶೇಕಡಾ 13%ಷ್ಟು ಜೀವರಾಶಿ ಈ ಬ್ಯಾಕ್ಟೀರಿಯಾಗಳದು ಅಥವಾ ಕಣ್ಣಿಗೆ ಕಾಣದ ಜೀವಿಗಳದ್ದು. ಪ್ರಾಣಿ ವರ್ಗ ಅದು ವನ್ಯಜೀವಿಗಳ ಜೀವರಾಶಿ ಎಷ್ಟಿದೆ, ಅದು ಶೇಕಡಾ 0.4%ಷ್ಟು. ಕೇವಲ ಶೇಕಡಾ 0.4%ಷ್ಟು ವನ್ಯಜೀವಿಗಳಿಂದ ಉತ್ಪಾದನೆಯಾಗುವಂತಹ ಒಂದು ಜೀವರಾಶಿ ಅಂತ ಹೇಳಿ ಹೇಳಬಹುದು. ಇನ್ನ ನಾವು ಕೂಡ ಈ ಭೂಮಿಯ ಭಾಗ, ಹೌದಾ? ಈ ಜೀವಿ ಲೋಕದಲ್ಲಿ ನಾವು ಕೂಡ ಬರ್ತೀವಿ. ಹಂಗಾದ್ರೆ ಮನುಷ್ಯನ ಜೀವರಾಶಿ ಎಷ್ಟಿದೆ? ಮನುಷ್ಯನ ಜೀವರಾಶಿ ತಜ್ಞರು ಹೇಳ್ತಾ ಇದ್ದಾರೆ ಬಹಳ ಬಹಳ ಬಹಳ ಅಲ್ಪ ಪ್ರಮಾಣದೊಳಗದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಎಷ್ಟು? ಶೇಕಡಾ 0.01%ಷ್ಟು. ಅಂದ್ರೆ ಎಲ್ಲಕ್ಕಿಂತ ಕಡಿಮೆ ಅದ ಈ ಮನುಷ್ಯನ ಜೀವರಾಶಿ, ಶೇಕಡಾ 0.01%ಷ್ಟು. ಆದ್ರೆ ಮನುಷ್ಯ ಮಾಡಿದಂತಹ ಒಂದು ಒಳ್ಳೆ ಕೆಲಸ ಏನು ಅಂತಂದ್ರೆ, ಪಶುಪಾಲನೆ ಮಾಡಿ ಜಾನುವಾರುಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿ ಅಲ್ಲಿ ಈ ಜಾನುವಾರುಗಳ ಜೀವರಾಶಿ ಹೆಚ್ಚು ಮಾಡುವುದಕ್ಕೆ ಒಂದು ಒಳ್ಳೆ ಪ್ರಯತ್ನ ಮಾಡ್ಯಾನ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಆಕಳು, ಎಮ್ಮಿ, ಕುರಿ, ಕೋಳಿ ಇವನ್ನೆಲ್ಲ ಸಾಕಾಣಿಕೆ ಮಾಡೋದ್ರಿಂದ ಸಾಕು ಪ್ರಾಣಿಗಳ ಒಂದು ಜೀವರಾಶಿ ಹೆಚ್ಚಾಗಿದ್ದು ಅದು ಕೃತ್ರಿಮ ಇರಬಹುದು, ಆದರೂ ಕೂಡ ಆ ಜೀವರಾಶಿ ಈ ಭೂಮಿ ಮೇಲೆ ಇದೆ. ಅದು ಶೇಕಡಾ 4%ಷ್ಟು ಜೀವರಾಶಿ ಅದ ಅಂತೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇದು ಒಂದು ಸಂತೋಷದ ವಿಷಯ. ಆದರೂ ಕೂಡ ನಮ್ಮ ಕೃಷಿಯ ವಿಚಾರಕ್ಕೆ ಬಂದಾಗ, ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಎತ್ತಿಲ್ಲ, ನಾವು ಟ್ರ್ಯಾಕ್ಟರ್ಲೇ ಕೆಲಸ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಎಂಟೆತ್ತಿನ ಒಕ್ಕಲ್ತನ ಇದ್ದವರು ಈಗ ಒಂದೇ ಒಂದು ಎತ್ತನ್ನು ಕೂಡ ಇಟ್ಟಿಲ್ಲ ಅನ್ನುವಂತಹ ಒಂದು ಸಂದರ್ಭ ಇವತ್ತ ನೋಡ್ತಾ ಇದ್ದೀವಿ. ಆದರೂ ಕೂಡ ಮನುಷ್ಯ ಈ ನಿಟ್ಟಿನೊಳಗೆ ಕೆಲಸ ಮಾಡಿದ್ದಾನೆ, ಅದು ಒಂದು ಒಳ್ಳೆ ವಿಚಾರ ಅಂತ ಹೇಳಿ ತಂದರು ಹೇಳ್ತಾ ಇದ್ದಾರೆ. ಇದು ಒಂದು ಸ್ಥೂಲವಾದಂತಹ ಒಂದು ಚಿತ್ರಣ ಅಂದ್ರೆ ಎಷ್ಟು ಅಗಾಧ ಪ್ರಮಾಣದೊಳಗೆ ಈ ಭೂಮಿ ಮೇಲೆ ಜೀವರಾಶಿ ಇದೆ, ಅದೇ ಜೀವರಾಶಿ ಮನುಷ್ಯನ ಕೃತ್ಯಗಳಿಂದ ಯಾವ ರೀತಿ ವೇಗವಾಗಿ ಕಡಿಮೆ ಆಗ್ತಾ ಇದೆ, ವಿನಾಶದ ಅಂಚಿಗೆ ಹೋಗ್ತಾ ಇದೆ ಅನ್ನೋದು ಬಹಳ ಗಂಭೀರವಾಗಿ ಚಿಂತನೆ ಮಾಡುವಂತದ್ದು. ಇವತ್ತಿನ ದಿವಸ ನಾವು ನಿಸರ್ಗಕ್ಕೆ ಹತ್ತಿರವಾದಂತಹ ಕೃಷಿ ಮಾಡ್ಕೋತ ಎಷ್ಟು ಸಂಪನ್ಮೂಲಗಳು ನಮ್ಮ ಸುಪರ್ದಿ ಒಳಗದಾವ, ನಮಗ ಅನುಕೂಲ ಅದಾವ, ಅವನ್ನಷ್ಟೇ ಬಳಸಿ ಮತ್ತದನ್ನ ರೀಸೈಕಲ್ ಮಾಡೋದ್ರ ಕಡೆ ಇವತ್ತು ಲಕ್ಷ ಕೊಡಬೇಕಾಗಿದೆ. ಇವತ್ತು ನಾವು ಒಂದು ಗಿಡ ಕಡಿದ್ರೆ ಅದರ ಬದಲಿಗೆ 10 ಗಿಡ ಹಚ್ಚುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳೋದ್ರಿಂದ ಮುಂದಿನ ಅವಘಡಗಳೇನದಾವ ಅವು ಕಡಿಮೆ ಮಾಡೋದಕ್ಕೆ ಸಾಧ್ಯ ಅದ. ಆತ್ಮೀಯರೇ, ಈ ಬಗ್ಗೆ ನಾವು ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ವಿಚಾರ ಮಾಡೋಣ. ಸಾಕಷ್ಟು ತಿಳ್ಕೊಳ್ಳೋದಾದ ಇವತ್ತಿನ ದಿವಸ ಒಂದ್ ವೇಳೆ ನಮಗೆ ಇದು ಅರ್ಥ ಆಯ್ತು ಅಂತಂದ್ರೆ ನಮ್ಮನ್ನು ಉಳಿಸಿಕೊಳ್ಳೋದಕ್ಕೆ ನಾವು ಭೂಮಿಯನ್ನು ಉಳಿಸಿಕೊಳ್ಳೋದಕ್ಕೆ ತಯಾರು ಆಗೇ ಆಗ್ತೀವಿ. ಆತ್ಮೀಯರೇ, ಮಾಡಿ ಕಲಿ ನೋಡಿ ತಿಳಿ ಅನ್ನುವಂತಹ ಒಂದು ಮಾತು ಗೊತ್ತಿರುವಂತದ್ದು. ಯಾರಾದರೂ ಒಳ್ಳೆ ಕೃಷಿ ಮಾಡಿದ್ರೆ ಅದನ್ನು ನೋಡಿ ನಾವು ಕೂಡ ನಮ್ಮಲ್ಲಿ ಅಳವಡಿಸಿಕೊಳ್ತೀವಿ. ಅಂತಹ ಅವಕಾಶಗಳು ಇವತ್ತಿನ ದಿವಸ ನಮಗೆ ಮೇಲಿನ ಮೇಲೆ ಸಿಗ್ತಾ ಇದ್ದಾವೆ. ಆತ್ಮೀಯರೇ, ಈಗ ಕೃಷಿ ಮೇಳಗಳ ಕಾಲ. ಬೆಂಗಳೂರಿನೊಳಗೆ ಒಂದು ದೊಡ್ಡ ಕೃಷಿ ಮೇಳ ನವೆಂಬರ್ 3 ರಿಂದ ನವೆಂಬರ್ 6 ರ ತನಕ 4 ದಿವಸಗಳ ತನಕ ನಡೀತಾ ಇದೆ. ಕೃಷಿ ನವೋದ್ಯಮಗಳ ಬಗ್ಗೆ, ಸ್ಟಾರ್ಟ್ಅಪ್ಗಳ ಬಗ್ಗೆ ವಿಶೇಷವಾದಂತಹ ಒಂದು ಚಿಂತನೆ ಈ ಕೃಷಿ ಮೇಳದೊಳಗೆ ಈ ಸಲ ಆಗ್ತಾ ಇದೆ. ಒಂದು ಹೊಸ ವಿಚಾರ ಇಟ್ಟುಕೊಂಡು ಈ ಸಲದ ಕೃಷಿ ಮೇಳವನ್ನ ಆಯೋಜನೆ ಮಾಡಲಾಗ್ತಾ ಇದೆ. ತಮಗೆಲ್ಲ ಗೊತ್ತಿರುವಂಗ ಈ ಕೃಷಿ ಮೇಳ ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗೆ, ಏನು ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಆದ GKVK ಆದ, ತಾವು ಸಾಕಷ್ಟು ಜನ ಇದನ್ನ ನೋಡಿರಬಹುದು ಹಿಂದಿನ ದಿನಗಳಲ್ಲಿ. ಈ ಒಂದು ಮೇಳ ಅಲ್ಲೇ ನಡೀತಾ ಇದೆ, ಅದಕ್ಕೆ ತಾವು ಸಾಧ್ಯ ಮಾಡಿಕೊಳ್ಳ್ರಿ, ಮಾಡಿಕೊಂಡು ಈ ಕೃಷಿ ಮೇಳಕ್ಕೆ ಹೋಗಿ ವಿಸಿಟ್ ಮಾಡಿ. ಅಲ್ಲಿ ಏನು ತಂತ್ರಜ್ಞಾನ ಹೊಸದು ಬಂದಿದೆ, ವಿಶೇಷವಾಗಿ ಸ್ಟಾರ್ಟ್ಅಪ್ಗಳು ಡಿಜಿಟಲ್ ತಂತ್ರಜ್ಞಾನವನ್ನು ಯಾವ ರೀತಿ ನಮ್ಮ ಕೃಷಿ ಒಳಗೆ ಅಳವಡಿಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಜ್ಞರು ತಮಗೆ ತಿಳಿಸಿಕೊಡ್ತಾ ಇದ್ದಾರೆ. ದಿನಾಲೂ ರೈತರ ಜೊತೆಗೆ ವಿಜ್ಞಾನಿಗಳ ಸಂವಾದ ಇರ್ತದೆ. ಮುಂಜಾನೆ 10:00 ರಿಂದ 12:30 ತನಕ ಒಂದು 2 ತಾಸು ತನಕ ಪ್ರತಿ ದಿವಸ ವಿಜ್ಞಾನಿಗಳ ಜೊತೆಗೆ ಸಂವಾದ ನಡೀತಾ ಇದೆ. ಆಮೇಲೆ ಸಾಕಷ್ಟು ಪ್ರಾತ್ಯಕ್ಷಿಕೆಗಳು, ತಮಗೆಲ್ಲ ಗೊತ್ತಿರುವಂತದ್ದು, ಕೃಷಿ ಇರಬಹುದು, ತೋಟಗಾರಿಕೆ ಇರಬಹುದು, ರೇಷ್ಮೆ, ಇಂತಹ ಅನೇಕ ಏನು ಕೃಷಿ ಸಂಬಂಧಿತ ಕ್ಷೇತ್ರಗಳದಾವ, ಹೊಸ ಹೊಸ ವಿಚಾರಗಳು ತಮಗ ತಿಳಿಬಹುದು. ಮತ್ತೆ ತಳಿಗಳು, ಬೀಜಗಳು ನಿಮಗೆ ಬೇಕಾದಂತಹದ್ದು ಅವು ಕೂಡ ತಮಗ ಇಲ್ಲಿ ಅನುಕೂಲ ಆಗ್ತದೆ. ಅದಕ್ಕೆ ಟೈಮ್ ತಗೊಳ್ರಿ, ಸಕುಟುಂಬ ಸಪರಿವಾರ ಸಮೇತವಾಗಿ ತಾವು ಕೃಷಿ ಮೇಳಕ್ಕೆ ಹೋಗಿ ಭೇಟಿಯಾಗಿ ಬಂದ್ರೆ ಮುಂದಿನ ಕೃಷಿ ಮಾಡುವಂತವರಿಗೂ ಕೂಡ, ಅಂದ್ರೆ ಮಕ್ಕಳಿಗೂ ಕೂಡ ಇದಕ್ಕೆ ಒಂದು ರುಚಿ ತೋರಿಸಿದಂಗೆ ಆಗ್ತದೆ. ಅದಕ್ಕೆ ಈ ನಿಟ್ಟಿನೊಳಗೆ ತಾವೆಲ್ಲ ವಿಚಾರ ಮಾಡ್ತೀರಿ ಅಂತ ಹೇಳಿ ನಾವು ಭಾವಿಸ್ತೀವಿ. ಆತ್ಮೀಯರೇ, ಈಗ ಸ್ವಾತಿ ಮಳೆ ನಡೆದದ, ಈ ಹಂಗಾಮಿನ ಕೊನೆಯ ಮಳೆ. ಈ ಸ್ವಾತಿ ಮಳೆಯ ಅವಧಿ ನವೆಂಬರ್ 6 ರ ತನಕ ಇರ್ತದ. ಈ ಸಲ ಅಲ್ಪ ಮಳೆ ಸ್ವಾತಿ ತರ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಚಂಡಮಾರುತದ ಸೂಚನೆ ಈ ಸಮಯದೊಳಗೆ ಇರಬಹುದು ಅನ್ನುವಂತಹ ಒಂದು ಅಂದಾಜದ. ಪಶ್ಚಿಮ ಕರಾವಳಿ ಒಳಗ ಮಳೆಯ ಪ್ರಮಾಣ ಇಳಿಕೆ ಆಗ್ತದೆ. ಉತ್ತರ ಕರ್ನಾಟಕ ಮತ್ತು ಪೂರ್ವ ಕರಾವಳಿ ಒಳಗ ಮೋಡ ಕವಿದಂತಹ ವಾತಾವರಣ. ಮಧ್ಯ ಭಾರತದ ಕೆಲವು ಕಡೆ ಭರ್ಜರಿ ಮಳೆ ಸಂಭವಿಸಿ ನಷ್ಟ ಆಗಬಹುದು ಆ ಮೂಲಕ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ದಿನಾಂಕ ನವೆಂಬರ್ 1, 3, 5 ಈ ದಿನಗಳಂದು ಮಳೆಯ ನಿರೀಕ್ಷೆ ಮಾಡಬಹುದು ಅನ್ನುವಂತಹ ಸೂಚನೆ ಅದ. ದಿನಾಂಕ ಇನ್ನೊಮ್ಮೆ ಗಮನಿಸಬೇಕು, ದಿನಾಂಕ ನವೆಂಬರ್ 1, 3, 5 ಈ 3 ದಿನಗಳಂದು ಮಳೆಯ ನಿರೀಕ್ಷೆ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂದ್ರೆ ಬುಧವಾರ ನವೆಂಬರ್ 2 ರಿಂದ ಬರುವ ಮಂಗಳವಾರ ನವೆಂಬರ್ 8 ರ ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗಿದೆ ಅನ್ನೋದನ್ನ ನಾವೀಗ ನೋಡೋಣಂತ. ಸ್ಥೂಲವಾಗಿ ಹೇಳಬೇಕು ಅಂತಂದ್ರೆ ನಮ್ಮ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಸಮ್ಮಿಶ್ರವಾದಂತಹ ವಾತಾವರಣ ಇರಬಹುದು ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಸಮ್ಮಿಶ್ರ ಅಂತಂದ ಕೂಡಲೇ ತಾವು ಮಳೆ ಬಂದು ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ ಭಾವಿಸಬಾರದು. ಅಲ್ಲಲ್ಲಿ ಮಳೆಗಳು ಅದಾವ, ಅತಿ ಹಗುರದಿಂದ ಹಗುರ ಮಳೆ ಆಗುವಂತಹ ಸಾಧ್ಯತೆಗಳು, ಇದರ ಜೊತೆಗೆ ಒಳ್ಳೆ ಬಿಸಿಲು ಕೂಡ ಇರ್ತದೆ, ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ, ಈ ತರ ಎಲ್ಲಾ ಬಗೆಯ ವಾತಾವರಣದ ಸನ್ನಿವೇಶಗಳನ್ನ ನಾವು ಈ ವಾರ ನೋಡಬಹುದಾಗಿದೆ. ಆದರೆ ಮಳೆಯ ವಿಷಯಕ್ಕೆ ಸಂಬಂಧಪಟ್ಟಂಗೆ ಗಮನಿಸಬೇಕು. ಅಂಥ ಹೆದರಿಕೊಳ್ಳುವಂತಹ ಮಳೆ ಇಲ್ಲ, ಅತಿ ಹಗುರದಿಂದ ಹಗುರವಾಗಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು ಎಲ್ಲಾ ಜಿಲ್ಲೆಗಳಲ್ಲಿ ಅದಾವ. ವಿಶೇಷವಾಗಿ ಬಳ್ಳಾರಿ ಜಿಲ್ಲೆ ಒಳಗ ಸ್ವಲ್ಪ ಮಳೆ ಹೆಚ್ಚಿಗೆ ಆಗುವಂತದ್ದು. ಹೆಚ್ಚಿಗೆ ಅಂತಂದ್ರೂ ಅದೇನು ಲಿಮಿಟ್ ಮೀರಿ ಅಲ್ಲ, ಉಳಿದ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರ ಬಳ್ಳಾರಿ ಜಿಲ್ಲೆ ಒಳಗ ಸ್ವಲ್ಪ ಹೆಚ್ಚಿನ ಮಳೆಯನ್ನ ನಾವು ನೋಡ್ತೀವಿ. ಅದನ್ನ ಬಿಟ್ರೆ ತಮಗ ಕೆಲಸ ಮಾಡಿಕೊಳ್ಳೋದಕ್ಕೆ ಅನುಕೂಲ ಆಗುವಂತಹ ವಾತಾವರಣ ಈ ವಾರ ಕೂಡ ಸಿಗಬಹುದು. ಮತ್ತೇನು ತಾವು ಯೋಜನೆ ಮಾಡಿರಿ, ಆ ಯೋಜನೆಗಳ ಪ್ರಕಾರ ತಾವು ಕೆಲಸಗಳನ್ನ ಮುಂದುವರೆಸಿಕೊಂಡು ಹೋಗಬಹುದು ಅನ್ನುವಂತಹ ಒಂದು ಆಶಯ ನಮ್ಮದು. ಇದು ಸ್ಥೂಲವಾಗಿ ಒಂದು ಚಿತ್ರಣ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ ಜಿಲ್ಲೆ ಒಳಗೆ ಬುಧವಾರ 2ನೇ ತಾರೀಕು, ಗುರುವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಕೇವಲ ಶೇಕಡ 10%, ಶುಕ್ರವಾರ 4ನೇ ತಾರೀಕು, ಶನಿವಾರ 5ನೇ ತಾರೀಕು ಮತ್ತ ಸೋಮವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30%, ರವಿವಾರ 6ನೇ ತಾರೀಕು 40% ಮತ್ತ ಮಂಗಳವಾರ 8ನೇ ತಾರೀಕು ಶೇಕಡ 20% ಅನ್ನುವಂತಹ ಸೂಚನೆ ಇದೆ. ಕಲಬುರಗಿ ಜಿಲ್ಲೆ ಒಳಗೆ 4, 5, 6, 7 ಈ ದಿನಗಳಂದು ಸ್ವಲ್ಪ ಮಳೆ ಸಾಧ್ಯತೆಗಳು ಅದಾವ. ಇನ್ನು ಬೀದರ್ ಜಿಲ್ಲೆ ಒಳಗೆ ಬುಧವಾರ 2ನೇ ತಾರೀಕು, ಗುರುವಾರ 3ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 4ನೇ ತಾರೀಕು, ಶನಿವಾರ 5ನೇ ತಾರೀಕು, ರವಿವಾರ 6ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30%, ಸೋಮವಾರ 7 ಮತ್ತು ಮಂಗಳವಾರ 8 ಈ ಎರಡು ದಿವಸ ಶೇಕಡ 20%. ಬೀದರ್ ಜಿಲ್ಲೆ ಒಳಗೆ ಶುಕ್ರವಾರ 4ರಿಂದ ರವಿವಾರ 6ನೇ ತಾರೀಕಿನ ತನಕ ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಇದನ್ನು ಬಿಟ್ಟರೆ ಉಳಿದ ಸಮಯದೊಳಗೆ ಒಳ್ಳೆಯ ವಾತಾವರಣ ಇರುತ್ತದೆ. ರಾಯಚೂರು ಜಿಲ್ಲೆ ಒಳಗೆ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಅಂದ್ರೆ ಆ ದಿವಸ ಒಣ ವಾತಾವರಣ ಇರುತ್ತದೆ. ಗುರುವಾರ 3ನೇ ತಾರೀಕು 45, ಶುಕ್ರವಾರ 4, ಶನಿವಾರ 5 ಮತ್ತು ರವಿವಾರ 6 ಈ ಮೂರು ದಿವಸ 50, ಸೋಮವಾರ 7ನೇ ತಾರೀಕು 40 ಮತ್ತು ಮಂಗಳವಾರ 8ನೇ ತಾರೀಕು ಶೇಕಡ 30% ಅನ್ನುವಂತಹ ಸೂಚನೆ ಅದ. ರಾಯಚೂರು ಜಿಲ್ಲೆ ಒಳಗೆ ಗುರುವಾರ 3, ಶುಕ್ರವಾರ 4, ಶನಿವಾರ 5, ರವಿವಾರ 6 ಮತ್ತು ಸೋಮವಾರ 7 ಈ ದಿನಗಳಂದು ಅಲ್ಲಲ್ಲಿ ಹಗುರವಾಗಿ ಮಳೆ ಆಗಬಹುದು. ಇನ್ನು ವಿಜಯಪುರ ಜಿಲ್ಲೆ ಒಳಗೆ ಬುಧವಾರ 2 ಮತ್ತು ಗುರುವಾರ 3, ಅಲ್ಲದೆ ಮಂಗಳವಾರ 8ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 20%, ಶುಕ್ರವಾರ 4, ಶನಿವಾರ 5 ಈ ಎರಡು ದಿವಸ 35, ರವಿವಾರ 6ನೇ ತಾರೀಕು 45, ಸೋಮವಾರ 7ನೇ ತಾರೀಕು ಶೇಕಡ 25% ಅನ್ನುವಂತಹ ಸೂಚನೆ ಅದ. ವಿಜಯಪುರ ಜಿಲ್ಲೆ ಒಳಗೆ ಶುಕ್ರವಾರ 4, ಶನಿವಾರ 5, ರವಿವಾರ 6 ಮತ್ತು ಸೋಮವಾರ 7 ಈ ದಿನಗಳಂದು ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಕೊಪ್ಪಳ ಜಿಲ್ಲೆ ಒಳಗೆ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 30%, ಗುರುವಾರ 3, ಶುಕ್ರವಾರ 4 ಈ ಎರಡು ದಿವಸ 45, ಶನಿವಾರ 5ನೇ ತಾರೀಕು ಅಲ್ಲದೆ ಸೋಮವಾರ 7ನೇ ತಾರೀಕು 50, ರವಿವಾರ 6ನೇ ತಾರೀಕು 60% ಮತ್ತು ಮಂಗಳವಾರ 8ನೇ ತಾರೀಕು 35% ಅನ್ನುವಂತಹ ಸೂಚನೆ ಇದೆ. ಕೊಪ್ಪಳ ಜಿಲ್ಲೆ ಒಳಗೆ ಪ್ರತಿ ದಿವಸ ಕೂಡ ಅತಿ ಹಗುರವಾಗಿ ಅಲ್ಲಲ್ಲಿ ಮಳೆ ಆಗಬಹುದು. ಉಳಿದಂತೆ ಎಲ್ಲಾ ಸನ್ನಿವೇಶಗಳು ಇದ್ದೇ ಇರ್ತವೆ. ಯಾದಗಿರಿ ಜಿಲ್ಲೆ ಒಳಗೆ ಬುಧವಾರ 2ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 10%, ಗುರುವಾರ 3, ಶನಿವಾರ 5 ಈ ಎರಡು ದಿವಸ 35, ಶುಕ್ರವಾರ 4ನೇ ತಾರೀಕು 55, ರವಿವಾರ 6ನೇ ತಾರೀಕು 40, ಸೋಮವಾರ 7ನೇ ತಾರೀಕು 30 ಮತ್ತು ಮಂಗಳವಾರ 8ನೇ ತಾರೀಕು ಶೇಕಡ 25% ಅನ್ನುವಂತಹ ಸೂಚನೆ ಅದ. ಯಾದಗಿರಿ ಜಿಲ್ಲೆ ಒಳಗೆ ಗುರುವಾರ 3, ಶುಕ್ರವಾರ 4, ಶನಿವಾರ 5, ರವಿವಾರ 6, ಸೋಮವಾರ 7 ಈ ದಿನಗಳಂದು ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ ಬುಧವಾರ 2, ಗುರುವಾರ 3 ಮತ್ತು ಸೋಮವಾರ 7ನೇ ತಾರೀಕು ಮಳೆಯ ಸಾಧ್ಯತೆಗಳು ಶೇಕಡ 60%, ಶುಕ್ರವಾರ 4, ಶನಿವಾರ 5 ಈ ಎರಡು ದಿವಸ 80, ರವಿವಾರ 6ನೇ ತಾರೀಕು 75, ಮಂಗಳವಾರ 8ನೇ ತಾರೀಕು ಶೇಕಡ 40% ಅನ್ನುವಂತಹ ಸೂಚನೆ ಅದ. ಬಳ್ಳಾರಿ ಜಿಲ್ಲೆ ಒಳಗೆ ಪ್ರತಿ ದಿವಸ ವಾರಪೂರ್ತಿ ಅಲ್ಲಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆ ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ ಈಗಾಗಲೇ ಹೇಳದಂಗ ಹೆಚ್ಚಿನ ಮಳೆ ಅಂತ ಹೇಳಿದ್ದೆ, ಬಳ್ಳಾರಿ ಜಿಲ್ಲೆ ಒಳಗೆ ಒಂದು ವಾರದ ಅವಧಿ ಒಳಗೆ 23 ಮಿಲಿಮೀಟರ್ನಷ್ಟು ಮಳೆ ಆಗಬಹುದು. ಬಾಗಲಕೋಟೆ ಜಿಲ್ಲೆ ಒಳಗೆ ಬುಧವಾರ 2, ಗುರುವಾರ 3 ಈ ಎರಡು ದಿವಸ ಒಣ ವಾತಾವರಣ ಇರುತ್ತದೆ. ಮಳೆಯ ಸಾಧ್ಯತೆಗಳು ಶೇಕಡ 10%, ಶುಕ್ರವಾರ 4ನೇ ತಾರೀಕು ಅಲ್ಲದೆ ರವಿವಾರ 6ನೇ ತಾರೀಕು 40%, ಶನಿವಾರ 5ನೇ ತಾರೀಕು ಅಲ್ಲದೆ ಸೋಮವಾರ 7ನೇ ತಾರೀಕು 35 ಮತ್ತು ಮಂಗಳವಾರ 8ನೇ ತಾರೀಕು ಶೇಕಡ 20% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಬಾಗಲಕೋಟೆ ಜಿಲ್ಲೆ ಒಳಗೆ ಶುಕ್ರವಾರ 4, ಶನಿವಾರ 5, ರವಿವಾರ 6 ಮತ್ತು ಸೋಮವಾರ 7 ಈ ನಾಲ್ಕು ದಿನಗಳಂದು ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಇನ್ನು ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ 2, ಶುಕ್ರವಾರ 4, ಶನಿವಾರ 5, ಸೋಮವಾರ 7 ಮತ್ತು ಮಂಗಳವಾರ 8 ಈ ದಿನಗಳಂದು ಮಳೆಯ ಸಾಧ್ಯತೆಗಳು %20, ಗುರುವಾರ 10, ರವಿವಾರ 6 35% ಅನ್ನುವಂತಹ ಸೂಚನೆ ಅದ. ಸೊಲ್ಲಾಪುರ ಜಿಲ್ಲೆ ಒಳಗ ಬುಧವಾರ, ಶುಕ್ರವಾರ, ಶನಿವಾರ, ರವಿವಾರ ಈ ದಿನಗಳಂದು ಅಲ್ಲಲ್ಲಿ ಅತಿ ಹಗುರವಾಗಿ ಮಳೆ ಆಗಬಹುದು. ಇನ್ನ ಝೈರಾಬಾದ್ ತಾಲೂಕೊಳಗ ಬುಧವಾರ ಮತ್ತು ಗುರುವಾರ 2 ಮತ್ತು 3 ಒಣ ವಾತಾವರಣ ಇರಬಹುದಾಗಿದ, ಮಳೆಯ ಸಾಧ್ಯತೆಗಳು %10, ಶುಕ್ರವಾರ 4, ಶನಿವಾರ 5, ರವಿವಾರ 6 ಈ 3 35, ಸೋಮವಾರ 7 25, ಮಂಗಳವಾರ 8 %20 ಅನ್ನುವಂತಹ ಸೂಚನೆ ಅದ. ಇದು ವಿಸ್ತಾರವಾಗಿ ಮಳೆಯ ಸಾಧ್ಯಾಸಾಧ್ಯತೆಗಳ ಬಗ್ಗೆ ನಾವು ನೋಡಿದ್ವಿ. ಗಮನಿಸಬೇಕು ಆದ್ಮೇಲೆ ಎಲ್ಲಾ ಬಗೆಯ ವಾತಾವರಣವನ್ನ ನಾವು ಈ ವಾರ ನೋಡಬಹುದು. ಆದರೆ ತಮಗೆ ಕೃಷಿ ಚಟುವಟಿಕೆಗಳಿಗೆ ಬಹುತೇಕ ತೊಂದರೆ ಆಗೋದಿಲ್ಲ ಅಂತ ಹೇಳಿ ನಾವು ಭಾವಿಸ್ತೀವಿ. ಯಾಕಪ್ಪ ಅಂತಂದ್ರೆ ಮಳೆ ಪ್ರಮಾಣ ನೋಡಿದ್ರೆ ಬಹಳ ಕಡಿಮೆ ಅದ. ಕೆಲವೊಮ್ಮೆ ಜುಬ್ರ ಮಳೆ ಬರಬಹುದು ಮತ್ತ ಬಂದು ಬರಲಾರದಂಗ ಇರಬಹುದು. ಈ ರೀತಿಯಾದಂತಹ ಒಂದು ವಾತಾವರಣ ಇರ್ತದ. ಮೋಡ ಕವಿದ ವಾತಾವರಣ, ಮೋಡ ಮುಸುಕಿದ ವಾತಾವರಣ ಮತ್ತೆ ಒಳ್ಳೆ ಬಿಸಿಲಿನ ವಾತಾವರಣ ಕೂಡ ಈ ವಾರ ನಾವು ನೋಡೋದಕ್ಕ ಸಾಧ್ಯ ಅದ. ಅದಕ್ಕೆ ತಮ್ಮ ಏನು ಕೃಷಿ ಚಟುವಟಿಕೆಗಳನ್ನು ತಾವು ಯೋಜನೆ ಮಾಡಿರಿ, ಅವು ಅಬಾಧಿತವಾಗಿ ನಡೀತಾವ ಅಂತೇಳಿ ನಮ್ಮ ಒಂದು ಭರವಸೆ ಅದ. ಅಂಥದ್ದೇ ಪ್ರಸಂಗವನ್ನ ನಾವು ಆಶಾ ಮಾಡೋಣಂತ. ಇಷ್ಟು ವಿಚಾರಗಳ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಇನ್ನು ಯಾರ್ಯಾರು ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ತಮ್ಮ ಮೊಬೈಲ್ನೊಳಗೆ ಇದನ್ನ ಸ್ಥಾಪನೆ ಮಾಡಿಕೊಳ್ಬೇಕು, ಅದನ್ನ ಬಳಸೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಮೇಘ ಸಂದೇಶದ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಆ ಯೂಟ್ಯೂಬ್ ಚಾನಲ್ ಅನ್ನ ತಾವು ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ. ತಮ್ಮ ಸ್ನೇಹಿತರಿಗೆ ಬಂಧು ಬಾಂಧವರಿಗೂ ಕೂಡ ಈ ಬಗ್ಗೆ ಲಿಂಕ್ ಅನ್ನ ಕಳಿಸಿ ಅವರು ಕೂಡ ಸದಸ್ಯರಾಗುವಂಗ ನೋಡಿಕೊಂಡ್ರೆ ಬಹಳ ಒಳ್ಳೆಯದು. ನೇರವಾಗಿ ಅವರಿಗೆ ಮಾಹಿತಿ ಸಿಗುವಂತಹ ವ್ಯವಸ್ಥೆ ಇದರಿಂದ ಆಗುತ್ತದೆ. ಮತ್ತೊಮ್ಮೆ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಇದು ಈ ವಾರದ ಮೇಘ ಸಂದೇಶ. ಸಂಕಲನ ಮಾಡಿದವರು ಗೋವಿಂದ ರಾವ್ ಎನ್ ರಾಥೋರ್. ಸಂಶೋಧಿಸಿ ಬರೆದು ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ರುಳಿ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ ಮೇಘ ಸಂದೇಶ ಪ್ರಸಾರವಾಯಿತು. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಮೇಘ ಸಂದೇಶ ಸರಣಿ ಕಾರ್ಯಕ್ರಮದ 578 ಸಂಚಿಕೆ ಮುಡಿಬಂತು. ಪ್ರಸ್ತುತಪಡಿಸಿದವರು ಸೋಮಶೇಖರ್ ಎಸ್ ರುಳಿ. ಕೃಷಿ ರಂಗದಲ್ಲಿ ಈಗ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಚೌಡ್ಕಿ ಪದ.